ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಸತತ ಗಣನಾಥ ಮತಿ ಪ್ರೇರಿಸುವಳು ಮತಿ ಪ್ರೇರಿಸುವಳು ಪಾರ್ವತಿ ದೇವಿಯು ಮತಿ ಪ್ರೇರಿಸುವಳು ಪಾರ್ವತಿ ದೇವಿಯು ಮತಿ ಪ್ರೇರಿಸು ಪಾರ್ವತಿ ದೇವಿಯು ಮತಿ ಪ್ರೇರಿಸುವಳು ಪಾರ್ವತಿ ದೇವಿಯು ಮತಿ ಪ್ರೇರಿಸುವಳು ಪಾರ್ವತಿ ದೇವಿಯು ಮುಕುತಿ ಪದ ಕೀವ ಮನ ಮಹರುದ್ರ ದೇವರು ಮುಕುತಿ ಪದ ಕೀವ ಮನ ಮಹರುದ್ರ ದೇವರು ಮುಕುತಿ ಪದ ಕೀವ ಮನ ಮಹರುದ್ರ ದೇವರು ರೂಪ ಸಭ ಮಪ ಸಭ ಪಮ ಗಮ ಮ ಪಮ ಗಮ ಪಮ ಮಗ ಗರಿ ಸತತ ಗಣನಾಥ ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಸತತ ಗಣನಾಥ ಭಕುತಿ ತಾಯಗಳು ಭಾರತಿ ದೇವಿಯು ಭಕುತಿ ತಾಯಗಳು ಭಾರತಿ ದೇವಿಯು ಯುಗುದ ಶಾಸ್ತ್ರಗಳಲ್ಲಿ ವನಜ ಸಂಭವನ ರಸಿ ಭಕುತಿ ತಾಯಗಳು ಭಾರತಿ ದೇವಿಯು ಯುಗುದ ಶಾಸ್ತ್ರಗಳಲ್ಲಿ ವನಜ ಸಂಭವನ ರಸಿ ಸತ್ಕರ್ಮದ ಕಾಲಿ ನಡಸಿ ಸುಜ್ಞಾನ ಮತಿತ್ತು ಗತಿ ಪಾಲಿಸುವ ನಮ್ಮ ಪವಮಾನನು ಸತ್ತಲ್ಲಿ ನಡಸಿ ಸುಜ್ಞಾನ ಮತಿತ್ತು ಗತಿ ಪಾಲಿಸುವ ನಮ್ಮ ಪವಮಾನನು ಚಿತ್ತದಲಿಗಾನಂದ ಸುಖವ ನೀವಳು ಪ್ರಮಾ ಚಿತ್ತದಲಿಗಾನಂದ ಸುಖವ ನೀವಳು ರಮಾ ಭಕ್ತಜನರೊಡೆಯ ನಮ್ಮ ಪುರಂದರ ವಿಠಲನು ಚಿತ್ತದಲಿಗಾನಂದ ಸುಖವ ನೀವಳು ರಮಾ ಭಕ್ತಜನರೊಡೆಯ ನಮ್ಮ ಪುರಂದರ ವಿಠಲನು ಸತತ ಇವರೊಳು ನಿಂತು ಕೃತಿಯ ನಡೆಸುವನು ಚಿತ್ತದಲಿಗಾನಂದ ಸುಖವ ನೀವಳು ರಮಾ ಭಕ್ತಜನರೊಡೆಯ ನಮ್ಮ ಪುರಂದರ ವಿಠಲನು ನಡೆಸುವನು ಪ ಪಮ ಪ ಪಮ ಪಮ ಗಮ ಮ ಪಮ ಗಮ ಪಮ ಮಗ ಗರಿ ಸಿ ಪಮ ಪಮ ಸಿದ್ಧಿಯಲ್ಲಿ ಗಮ ಸತತ ಗಣನಾಥ ಮಬದುದ ಮದ ಮಗಯರಿ ಗಮ ಸತತ ಗಣನಾಥ ಮಗ